ಮುಚ್ಚಿಕೊಳ್ಳುವ ಮಾಡುವಿ, ನಿನ್ನ ವೈಯಾರಕ್ಕೆ ಬೇಕಾದಂತಹ ಆಭರಣಗಳನ್ನು ಧರಿಸಿಕೋ. ಅಲ್ಲದೆ ಅಡವಿ ಅಡವಿ ತಿರುಗಾಡುವ ಆ ರಾಮನು ನಿನಗೆ ತಕ್ಕ ಪತಿಯಲ್ಲ. ನೀನು ನನ್ನನ್ನು ವರಿಸಿದರೆ ನಿನ್ನನ್ನು ಪಾಟ್ಟದ ರಾಣಿಯನ್ನಾಗಿ ಮಾಡುವೆನು. ದ್ರೋಳ, ಶ್ರೀರಾಮನಿಗೆ ಸತಿಯಾಗಿ ಪತಿವ್ರತದಿಂದ ಎದ್ದು ನಿನ್ನನ್ನು ನೆದರೆತ್ತಿ ನೋಡೆನು. ಈ ಪಾಪ ಕೃತಿಯಿಂದ ನೀನು ಓರ್ವನೇ ನಾಶ ಹೊಂದುವುದಲ್ಲದೆ ನಿನ್ನ ವಂಶವನ್ನೇ ಹಾಳು ಮಾಡುವೆನು. ಶ್ರೀರಾಮನಿಗೆ ನನ್ನನ್ನು ಒಪ್ಪಿಸಿ ಶರಣಾಗತನಾಗು, ಅಂದರೆ ನಿನ್ನನ್ನು ಕ್ಷಮಿಸುವೆನು. ಏನು ಶ್ರೀರಾಮನಿಗೆ ನಾನು ಶರಣಾಗತನಾಗಬೇಕೆ? ಹೌದು, ಸಾಧ್ಯವಿಲ್ಲ. ನಿನ್ನನ್ನು ಬಲಾತ್ಕಾರದಿಂದಲಾದರೂ ವಶ ಮಾಡಿಕೊಳ್ಳುವೆನು. ಇನ್ನೆರಡು ತಿಂಗಳ ಕಾಲಾವಕಾಶವನ್ನು ಕೊಡುತ್ತೇನೆ, ಸ್ವಲ್ಪ ವಿಚಾರ ಮಾಡುವಂತವಳಾಗು. ಶ್ರೀರಾಮ, ಈ ಕ್ರೂರನ ಕೈಯಲ್ಲಿ ಸಿಕ್ಕು ಬಳಲುವುದಕ್ಕಿಂತ ಎಲ್ಲ ಕೇಸ ರಾಶಿಗಳಿಂದ ಹುರುಳು ಹಾಕಿಕೊಳ್ಳುತ್ತೇನೆ. ನಾನು ಇನ್ನು ತಡ ಮಾಡಿದರೆ ಘಾತವಾಗುವುದು. ಸೀತಾಮಾತೆಯನ್ನು ಭೇಟಿಯಾಗಿ ಶ್ರೀರಾಮಚಂದ್ರನು ಕೊಟ್ಟ ಮುದ್ರಿಕೆ ಉಂಗರವನ್ನು ಕೊಡುವುದಕ್ಕೆ ಹೋಗುವೆನು. ಶ್ರೀರಾಮ ನಾಮವನ್ನು ಜಪ ಮಾಡುತ್ತಾ ಹೋಗುವೆನು.

ಎದುರಾಗುವಂತವನಾಗು. ಭ್ರಷ್ಟ ಇದ್ದಕ್ಕೆ ಸಿದ್ಧನಾಗು. ಅರ್ಕ ಎದುರಾಗು. ಸೇವಕರು ತರುವರು ನೋಡಯ್ಯ ಜನಕನೆ. ಓಹೋ, ಇದೇನು ನಮ್ಮ ಹೊಲ ಹಾಳು ಮಾಡಿದ ಕಪಿಯು? ಬಗಳು ನೀನು ಎತ್ತರವಾದ ಆಸನದ ಮೇಲೆ ಕುಳಿತು ಮಾತನಾಡುವೆ ಆ ಭ್ರಷ್ಟ. ಹೌದು, ನಿನ್ನ ಶೌರ್ಯವು ಎಷ್ಟಿರುವುದೆಂಬುದು ಮೊಟ್ಟ ಮೊದಲೇ ನನಗೆ ಗೊತ್ತು ಭ್ರಷ್ಟ. ಹೌದು, ನೀನು ಎತ್ತರವಾದ ಆಸನದ ಮೇಲೆ ಕುಳಿತು ಮಾತನಾಡುತ್ತಿದ್ದರೆ ನನ್ನ ಬಾಲವನ್ನು ನಿನ್ನೆತ್ತರಕ್ಕೆ ಸುತ್ತಿಕೊಂಡು ಅದರ ಮೇಲೆ ಕುಳಿತು ಮಾತನಾಡಿದರೆ ಭ್ರಷ್ಟ ರಾವಣನೇ. ಅಲಾ ಅಲಲಲ ಬಲೈ ಅಲೈ ಪಾತಿಯೈ. ಸಣ್ಣವನೊಂದು ಸಲಿಗೆಯನ್ನು ಕೊಟ್ಟರೆ ನಾಲಿಗೆಯನ್ನು ಉದ್ದಬಿಡಿಯೋ ಮಹಾಂದ. ನೀನು ಯಾರು? ನಾನು ಯಾರಂದರೆ ಅದನ್ನೇ ಕೇಳುತ್ತೇನೆ. ಅರ್ಜುನನನ್ನು ಹತ್ತಿಸಿದವರು ಯಾರು? ಪರಶುರಾಮ. ಅಂತ ಪರಶುರಾಮನನ್ನು ಹಲೋ ಹಲೋ ಗರ್ವವನ್ನು ಬೊಂಬಪಡಿಸಿದವರು ಯಾರು? ಅಗ್ರಾಮ. ಎಲೋ, ನಿನ್ನನ್ನು ಹತ್ತು ಮುಖದ ಹುಳವೆಂದು ತನ್ನ ಪುತ್ರನ ತೊಟ್ಟಿಲಕ್ಕೆ ಕಟ್ಟಿದವರು ಯಾರು? ವಾಲಿ. ಅಂತ ವಾಲಿಯನ್ನು ಒಂದೇ ಬಾಲದಿಂದ ಹೊಡೆದವರು ಯಾರು? ರಾಮನು. ಅಂತ ರಾಮದೂತನಿರುವನ ಲೈ ಭ್ರಷ್ಟನೇ. ಹಲೋ ಹಲೋ ಬಲೈ ಟೊಂಗಿ ಟೊಂಗಿ ಹೋರಾಡೋದು ಇಲ್ಲಿ ನನ್ನ ಮುಂದೆ ಕೊಚ್ಚಬೇಡ. ಚಾಬಾಸ್, ನಿನಗೆ ಸಲಿಗೆಯನ್ನು ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ನಡೆಯಿತು. ನಿಲ್ಲು ನಿಲ್ಲು ಬಂದು ನಿಲ್ಲು ಬಿಡಬೇಡು. ಅಣ್ಣ ತಾಳು ತಾಳು, ಇದು ರಾಜನೀತಿಗೆ ತರವಲ್ಲ. ಈ ಕಪಿಯನ್ನು ಹಿಡಿದು ತಂದಿರುತ್ತೇನೆ ನೋಡುವಂತ ನಾವು. ಹಾಗಾದ್ರೆ ಈ ಮೂರ್ಖನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು? ಲಂಗಕ್ಕೆ ಅಂಗಕ್ಕೆ ಶ್ರೇಷ್ಠವಾದ್ದರಿಂದ ಈ ಮಾರುತಿಯನ್ನು ಅಂಗಕ್ಕೆ ಯಾವ ಧಕ್ಕೆ ಮಾಡಬಾರದು ಅಣ್ಣ. ಎಲ್ಲ ಒಲ ಬಾಲಕರೇ, ಈ ಕೋತಿಯ ಬಾಲಕ್ಕೆ ಅರಿವೆಯನ್ನು ಸುತ್ತಿ ತೈಲದಲ್ಲಿ ಬೆಂಕಿಯನ್ನು ಹಚ್ಚಿ ಕೈ ಬಿಟ್ಟು ಬಿಡುವಂತವರಾಗಿರಿ. ಬಲೈ ಎಲೈ, ಈ ಭ್ರಷ್ಟನಿಗೆ ನಾನು ಮೋಡ ಮಾಡುವುದಕ್ಕೆ ಇದು ತಕ್ಕ ಉಪಾಯವಾಯಿತು. ಈಗಲೇ ಅಶೋಕವನವನ್ನು ಬಿಟ್ಟು ಉಳಿದ ಲಂಕಾ ಪಟ್ಟಣವನ್ನೆಲ್ಲ ಸುಟ್ಟು ಬಿಡುವರು. ನಿನಗೆ ಕೊಟ್ಟ ವಚನ ಮುಗಿಯುತ್ತಾ ಬಂತು. ಹೌದು ದೇವ. ಜಾನಕಿಯನ್ನು ಶೋಧಿಸಲಿಕ್ಕೆ ಹೋದ ವಾನರು ಇನ್ನೂ ಬರಲಿಲ್ಲ. ಇದಕ್ಕೆ ಉಪಾಯವೇನಯ್ಯ ಸುಗ್ರೀವನೇ? ಹೇ ರಾಮಚಂದ್ರ ದೇವ, ಹೇಳುತ್ತೇನೆ ಕೇಳುವಂತವರಾಗಿರಿ. ಅದೇನಿರುವುದು ಹೇಳುವಂತವರಾಗಿರಿ. ಸ್ಮರಿಸು ಎನಗೆ ಕೊಟ್ಟವರು ನೋಡಿ ಇನ್ನೋರುಗಳಿಗೆ ಉಳಿದಿರುವುದು. ಸ್ವಾಮಿ, ನಿಷ್ಠೆಯುಳ್ಳ ವಾಯುಕುಮಾರನು ಇಷ್ಟದಲ್ಲೇ ಬರಬಹುದು. ಸ್ವಲ್ಪ ಚಿಂತೆ ಮಾಡುವುದನ್ನು ಬಿಟ್ಟು ಆರಾಮದಿಂದ ಹೇಳುವಂತವರಾಗಿರಿ. ದೀರ್ಘಾಯುಷ್ಯಮಸ್ತು ಎಂದು ಹೇಳುವಂತವನಾಗು ಮಾರುತ್ತಾನೆ. ಹೇ ವಾನರ ಅಧಿಪತಿ, ನಿಮಗೂ ವಂದಿಸುವೆನು. ಹೇ ಅಂಜನಾ ಸುತನೆ, ನೀನು ಸುಖಿಯಾಗಿ ಬಾಳುವಂತವನಾಗು. ಯಾಕಾಗಲಿಲ್ಲ ದೇವ? ಅಯ್ಯ ವಾಯುಕುಮಾರ, ನೀನು ಹೋದ ಕಾರ್ಯವು ಏನಾಯಿತು? ಹೇ ರಾಮಚಂದ್ರ ದೇವ, ಹನುಮಂತನ ಮುಖ ಲಕ್ಷಣ ನೋಡ್ಲಿಕ್ಕಾಗಿ ಹೋದ ಕಾರ್ಯ ಜಯವಾಗಲಿಕ್ಕೆ ಬೇಕು. ರಾಮಚಂದ್ರ ದೇವ ಹೇಳುತ್ತೇವೆ, ಕೇಳುವಂತವರಾಗಿರಿ. ಅದೇನಿರುವುದು ಹೇಳುವಂತವರಾಗಿರಿ. ಕೇಳುಗರೆ, ಇದುವರೆಗೆ ಕಿಸನವಾಣಿ ಕಾರ್ಯಕ್ರಮದಲ್ಲಿ ದೊಡ್ಡಾಟ ಲಂಕಾದಹನ ಮೂಡಿ ಬಂತು. ಇದನ್ನು ಪ್ರಸ್ತುತಪಡಿಸಿದವರು ಚರಂತಯ್ಯ ಮುರುಗಯ್ಯ ಹಿರೇಮಠ್ ಹಾಗೂ ತಂಡದವರು. ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್ ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಕೇಳುಗರೆ, ಈಗ ಭಜನಾ ಪದಗಳನ್ನು ಕೇಳಿ. ಇದನ್ನು ಪ್ರಸ್ತುತಪಡಿಸಲಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ವಿಠಲ್ ಬಲವಂತರಾವ್ ಸಿಂಧಿ ಹಾಗೂ ತಂಡದವರು. ಬರಿದೆ ಸುಖ ಭೋಗವು ದೊರಕುವುದೇ ಆತ್ಮ, ಬರಿದೆ ಸುಖ ಭೋಗವು ದೊರಕುವುದೇ ಆತ್ಮ, ಬರಿದೆ ಸುಖ ಭೋಗವು ದೊರಕುವುದೇ ಆತ್ಮ, ಬರಿದೆ ಸುಖ ಭೋಗವು ದೊರಕುವುದೇ ಆತ್ಮ. ಹರ ಪೂಜೆ ಗುರುಸೇವೆ ವರ ಪುಣ್ಯವಿಲ್ಲದೆ, ಹರ ಪೂಜೆ ಗುರುಸೇವೆ ವರ ಪುಣ್ಯವಿಲ್ಲದೆ, ಹಣವಿದ್ದಾಗ ಸೇವೆ ನೆನವಿದ್ದಾಗ ಭಕ್ತಿ, ಗುಣವಿದ್ದಾಗ ಮಾಡಿ ಮುಕ್ತಿ ಪಡೆಯಾತ್ಮ, ವನ ಮಾತಾಡಿದರೆ ತೃಣ ಹರಿದು ಹೋಗುವುದೇ, ವನ ಮಾತಾಡಿದರೆ ತೃಣ ಹರಿದು ಹೋಗುವುದೇ, ಪರಮಾತ್ಮ ನೊಲಿಸುವುದು ಬಲು ಕಷ್ಟ ಆತ್ಮ, ತ್ರಣಯ ನೊಲಿಸುವುದು ಬಲು ಕಷ್ಟ ಆತ್ಮ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಪುಣ್ಯವನು ಮುಂದೂಡಬೇಕಾತ್ಮ, ಇಂದಿನ ಪುಣ್ಯವನು ಮುಂದೂಡಬೇಕಾತ್ಮ, ಬಂಧನ ಬೇಕಿದಕ್ಕೆ ಇಂದೂದರ ನಾನೆಯಾಗಿ, ಬಂಧನ ಬೇಕಿದಕ್ಕೆ ಇಂದೂದರ ನಾನೆಯಾಗಿ, ಸಂದೇಹವಿಲ್ಲವು ತಿಳಿಕಂಡ ಆತ್ಮ, ಸಂದೇಹವಿಲ್ಲವು ತಿಳಿಕಂಡ ಆತ್ಮ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಅರಿಯಜ ಸೂರರೆಲ್ಲ ಶರೀರ ದಂಡನೆ ಮಾಡಿ, ಅರಿಯಜ ಸೂರರೆಲ್ಲ ಶರೀರ ದಂಡನೆ ಮಾಡಿ, ಪರಮಾತ್ಮ ನೊಲಿಸಿದರು ಸುಲಭವಲ್ಲವೇ, ನರ ಪಾಪ ಪುಣ್ಯವನು ನರರ ಚರಗಿಲೆ ಆಗಿ, ನರ ಪಾಪ ಪುಣ್ಯವನು ನರರ ಶರಗಿಲೆ ಆಕೆ, ಗುರು ಮಾಲಿಂಗ ತಾ ಮರೆಯಾಗುತ್ತಿರುವ, ಗುರು ಮಾಲಿಂಗ ತಾ ಮರೆಯಾಗುತ್ತಿರುವ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯ